ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪಾಟೀಲ್ ರೇ. ನಮಸ್ಕಾರ. ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ, ಯಾವಾಗಿಂದ ಪ್ರಾರಂಭವಾಯಿತು, ಯಾಕೆ ಪ್ರತಿ ವರ್ಷನೂ ಮಾಡ್ತಾ ಇರುತ್ತೆ, ಪ್ರತಿ ವರ್ಷ ವರ್ಷದಲ್ಲಿ ಎರಡು ಸಲ ಆಗತ್ತಂತಕ್ಕಂಥ ವಿಚಾರ ಕೇಳಿದ್ವಿ ನಾವು, ಉದ್ದೇಶಗಳೇನು, ಯಾಕೆ ಪ್ರಾರಂಭ ಮಾಡ್ತಾ ಇದ್ದೀರಿ ಇದನ್ನೆಲ್ಲ? ರಾಷ್ಟ್ರೀಯ ಕಾರ್ಯಕ್ರಮದ ಒಂದು 7ನೇ ಸುತ್ತಿನ ಒಂದು ಲಸಿಕಾ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯಾದ್ಯಂತ ದಿನಾಂಕ 26/4/2025 9/6/2025 ಸತತ 45 ದಿವಸಗಳ ಕಾಲ ಈ ಒಂದು ಲಸಿಕಾ ಅಭಿಯಾನ ನಡೀತಾ ಇದೆ. ಈ ಒಂದು ಲಸಿಕಾ ಅಭಿಯಾನ ಈಗಾಗಲೇ ನಾವು 6 ಸುತ್ತುಗಳ ಒಂದು ಕಾರ್ಯಕ್ರಮ ಮುಗಿಸಿದ್ವಿ, ಇದು 7ನೇ ಸುತ್ತಿನ ಕಾರ್ಯಕ್ರಮ. ವರ್ಷದಲ್ಲಿ 2 ಸಾರಿ ನಾವು ಈ ಒಂದು ರೋಗಕ್ಕೆ ಲಸಿಕೆಯನ್ನು ಹಾಕ್ತಾ ಇದ್ದೀವಿ. ಮುಂಚಿತವಾಗಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಒಮ್ಮೆ ಹಾಕ್ತೀವಿ ವರ್ಷದಲ್ಲಿ, ಮತ್ತು ಫೆಬ್ರವರಿ ಮಾರ್ಚಲ್ಲಿ 2ನೇ ಒಂದು ಲಸಿಕಾ ಕಾರ್ಯಕ್ರಮ ವರ್ಷದಲ್ಲಿ 2 ಸಾರಿ ಹಾಕೋದ್ರಿಂದ ಈ ಒಂದು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ದೊರೆಯೋದ್ರಿಂದ ಸೊ ಬೇರೆ ರೋಗ ಒಂದು ನಿಯಂತ್ರಣಕ್ಕೆ ಅವಕಾಶ ಇರ್ತದೆ. ಆಮೇಲೆ ಒಂದು ನಮ್ಮಲ್ಲಿ ಏನು ಜಾನುವಾರು ಉತ್ಪಾದನೆ ಮಾಡೋದಕ್ಕೆ ಏನು ಅವಕಾಶ ಇದೆ ಅದು ಈ ಒಂದು ಲಸಿಕಾ ಕಾರ್ಯಕ್ರಮದಿಂದ ನಮಗೆ ಸಿಗ್ತಾ ಇದೆ. ಈಗ 7ನೇ ಸುತ್ತು ಲಸಿಕಾ ಅಭಿಯಾನ ಕಾರ್ಯಕ್ರಮ, ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ 26/4/2025 9/6/2025 ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಒಂದು 7ನೇ ಸುತ್ತಿನ ವಿಶೇಷತೆ ಏನು, ಇಲ್ಲಿ ಕಾಲುಬಾಯಿ ರೋಗಕ್ಕಷ್ಟೇ ಲಸಿಕೆ ಹಾಕ್ತೀರಾ ಮತ್ತು ಬೇರೆ ರೋಗಕ್ಕೂ ಲಸಿಕೆಗಳು ಲಭ್ಯತೆ ಆಗ್ತಾವೆ, ಹೇಗಿಲ್ಲ? ಈ ಸಾರಿ ಪ್ರತಿ ನಾವು ಈಗ 6 ಸುತ್ತು ಏನಿದೆ ಬರೀ ಕಾಲು ಮತ್ತು ಬಾಯಿ ರೋಗಕ್ಕೆ ಮಾತ್ರ ಲಸಿಕೆ ಹಾಕ್ತಾ ಇದ್ವಿ, ಮತ್ತು ಈ ಸುತ್ತಿನಲ್ಲಿ ನಾವು ಇನ್ನೊಂದು ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಇತ್ತೀಚೆಗೆ ಈಗ 4 ವರ್ಷದಿಂದ ನಮಗೇನು ನಮ್ಮ ಜಿಲ್ಲೆಯಾದ್ಯಂತ ಅಥವಾ ರಾಜ್ಯಾದ್ಯಂತ ಕಾಣಿಸಿಕೊಂಡಂಥ ಚರ್ಮಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ಏನು ಹೇಳ್ತೀವಿ LHD, ಇದು ಸಾಕಷ್ಟು ನಮಗೆ 2 ವರ್ಷದಿಂದ ತುಂಬ ನಮ್ಮ ಜಾನುವಾರುಗಳಿಗೆ ಬಾಧಿಸ್ತು, ಸಾಕಷ್ಟು ಆರ್ಥಿಕ ನಷ್ಟ ಅನುಭವಿಸಿದರು ನಮ್ಮ ರೈತರು, ಒಂದು ಸಾವು ನೋವಿಂದ ಇರ್ಬೋದು ಅಥವಾ ಇಳುವರಿಯಿಂದ ಇರ್ಬೋದು. ಆ ನಿಟ್ಟಿನಲ್ಲಿ ಈ ಸಾರಿ ಈ ಲಸಿಕೆಯನ್ನು ಸಹ ಈ ಒಂದು ಕಾಲುಬಾಯಿ ರೋಗದ ಜೊತೆಗೇ ನಾವು ಈ ಲಸಿಕೆಯನ್ನು ಸಹ ಹಾಕ್ತಾ ಇದ್ವಿ. ಈಗ ಯಾಕೆ ಇದನ್ನು ಮುಂಚಿತವಾಗಿ ಹಾಕ್ತೀವಿ ಅಂತಂದರೆ, ಈ ಚರ್ಮಗಂಟು ರೋಗ ಮಳೆ ಬಂದ ನಂತರ ಅಥವಾ ಚಳಿಗಾಲದಲ್ಲಿ ಈ ಒಂದು ಕೀಟಗಳ ಬಾಧೆ ಜಾಸ್ತಿ ಆಗ್ತದೆ. ಈ ರೋಗ ಮುಖ್ಯವಾಗಿ ಹರಡೋದು ಈ ಕೀಟಗಳು ಕಚ್ಚೋದ್ರಿಂದ, ಅದು ಸೊಳ್ಳೆ ಇರ್ಬೋದು, ನೊಣ ಇರ್ಬೋದು, ಉಣ್ಣೆ ಇರ್ಬೋದು, ಮತ್ತು ಇತರ ಯಾವುದೇ ಕೀಟಗಳು ಕಚ್ಚೋದ್ರಿಂದ ಮುಖಾಂತರ ಒಂದು ಜಾನುವಾರಿಂದ ಇನ್ನೊಂದು ಜಾನುವಾರು ಹರಡೋದಕ್ಕೆ ಆಸ್ಪದ ಇರ್ತದೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿಯೇ ಈ ಲಸಿಕೆ ಕೊಟ್ಟರೆ ಈ ಒಂದು ರೋಗಕ್ಕೆ ಸಹ ನಾವು ನಿಯಂತ್ರಣ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂದ್ಕೊಂಡು ಈ ಒಂದು ಕಾಲುಬಾಯಿ ರೋಗದ ಲಸಿಕೆ ಜೊತೆಗೇ ಈ ಒಂದು ಚರ್ಮಗಂಟು ರೋಗದ ಲಸಿಕೆ ಸಹ ನಾವು ಹಾಕ್ತಾ ಇದ್ದೀವಿ. ಈಗ 7ನೇ ಸುತ್ತು ನಡೀತಾ ಇದೆ, 6ನೇ ಸುತ್ತುವರೆಗೆ ಈಗಾಗಲೇ ಲಸಿಕೆಗಳು ಆಗಿದ್ದಾವೆ, 3 ವರ್ಷದಿಂದ ಆಗಿದೆ. ಈಗ ಇದರದ ಒಂದು ರಿಸಲ್ಟ್ಗಳು ಏನಾದರೂ ಗೊತ್ತಾಗಿದೆಯಾ, ಲಸಿಕೆ ಹಾಕಿದ ಮೇಲೆ ನಮ್ಮಲ್ಲಿ ಕಾಲುಬಾಯಿ ರೋಗದ ಒಂದು ಪ್ರಮಾಣ ಕಡಿಮೆ ಆಗಿದೆ ಅಂತೀರಾ, ಹೇಗೆ? ಒಳ್ಳೆಯ ಪ್ರಶ್ನೆ ಕೇಳಿದ್ರೆ, ಈ ಒಂದು 6 ಸುತ್ತುಗಳ ಒಂದು ಲಸಿಕಾ ಕಾರ್ಯಕ್ರಮದಲ್ಲಿ ನಾವು ನೋಡಿದಂಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಂತಲೇ ಹೇಳ್ಬೋದು ಸಾಕಷ್ಟು ಈ ರೋಗದ ರೋಗ ಕಾಣಿಸ್ಕೊಂಡಿರೋದು ಪೂರ ಕ್ಷೀಣವಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಈ 3 ವರ್ಷದಿಂದ ಎಲ್ಲೂ ಕೂಡ ಈ ಒಂದು ಕಾಲು ಮತ್ತು ಬಾಯಿ ರೋಗ ಕಾಣಿಸ್ಕೊಂಡಿಲ್ಲ. ಮುಖ್ಯವಾಗಿ ಹೇಳೋಕ್ಕಿಷ್ಟೇ, ಸತತವಾಗಿ ನಾವು ಲಸಿಕಾ ಕಾರ್ಯಕ್ರಮವನ್ನು ಒಂದು ಕಟ್ಟುನಿಟ್ಟಾಗಿ ಪಾಲಿಸೋದ್ರಿಂದ ರೈತರು ಸಹ ಇದು ಒಂದು ಲಸಿಕಾ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನು ಪಡೆದು ಸಾಕಷ್ಟು ಮುಂದೆ ಬಂದು ತಮ್ಮ ಸಮಯ ನಿಗದಿಪಡಿಸಿ ಒಂದು ಲಸಿಕೆಯನ್ನು ಜಾನುವಾರುಗಳಿಗೆ ಹಾಕ್ಸೋದ್ರಿಂದ ಸೊ ರೋಗೋದ್ರೇಕ ನಾವು ನೋಡಿದಂಗೆ ಕಾಣಿಸೋದ ಅದು ಕಡಿಮೆ ಆಗಿದೆ. ಜೊತೆಗೆ ನಾವು ಈ ಒಂದು ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಂಡಾಗ 5 ಗ್ರಾಮಗಳಲ್ಲಿ ಏನು ರ್ಯಾಂಡಮ್ ಸ್ಯಾಂಪಲ್ಸ್ ಅಂತ ಏನು ಹೇಳ್ತೀವಿ, ಈ ಒಂದು ರಕ್ತ ಮಾದರಿಯನ್ನು ನಾವು ಜಾನುವಾರುಗಳಲ್ಲಿ ಲಸಿಕೆ ಕೊಡೋಕ್ಕಿಂತ ಮುಂಚಿತ ಮತ್ತು ಲಸಿಕೆ ಕೊಟ್ಟ ನಂತರ 28ನೇ ದಿವಸ ನಾವು ರಕ್ತ ಒಂದು ಕಲೆಕ್ಷನ್ ಮಾಡಿ ಅದನ್ನು ಸ್ಯಾಂಪಲ್ಗೆ ಟೆಸ್ಟ್ಗೆ ಅಳವಡಿಸ್ತೀವಿ. ಸೊ 5ನೇ ಸುತ್ತಿನ ಒಂದು ರಿಸಲ್ಟ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇದು 91% ಏನಂತೀವಿ ನಾವು ಸೀರೋ ಮಾನಿಟರಿಂಗ್ ಟೈಟರ್ ಬರ್ತದಲ್ಲ ಅದು ನಮ್ಮ ಒಂದು ಜಿಲ್ಲೆಯಲ್ಲಿ ಲಸಿಕೆ ಆಗಿದ ನಂತರ ದೊರೆತಿದೆ. ಸೊ ಹಾಗಾಗಿ ಲಸಿಕೆ ಸಹ ಒಳ್ಳೆ ಗುಣಮಟ್ಟದ ಲಸಿಕೆ ಇದೆ, ಆಮೇಲೆ ಸಾಕಷ್ಟು ರೋಗ ಶಕ್ತಿ ನಮ್ಮ ಜಾನುವಾರುಗಳಲ್ಲಿ ಆಗಿದೆ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ರೋಗದ ರೇಖ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇದು ಇದೇ ಥರ ನಾವು ಮುಂದುವರೆದಲ್ಲಿ ನಮ್ಮ ಒಂದು ಜಿಲ್ಲೆ ಅಥವಾ ರಾಜ್ಯ ಈ ಒಂದು ಕಾಲು ಮತ್ತು ಬಾಯಿ ರೋಗ ಮುಕ್ತವಾಗಿ ಅಂತ ಘೋಷಣೆ ಮಾಡೋದಕ್ಕೆ ಮುಂದಿನ ದಿನಮಾನಗಳಲ್ಲಿ ಸಾಧ್ಯ ಆಗ್ತದೆ. ಈಗಾಗಲೇ ಒಂದು ಭಾರತ ಸರ್ಕಾರ ನಮ್ಮ ದಕ್ಷಿಣ ಭಾರತದ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ದಕ್ಷಿಣ ಭಾರತನ ನಮ್ಮ ದೇಶದಲ್ಲೇ ಈ ರೋಗ ಮುಕ್ತವಾಗಿದೆ ಅಂತ ಘೋಷಣೆ ಮಾಡೋಕ್ಕೆ ತಯಾರಿ ನಡೆಸ್ತಿದ್ದಾರೆ. ಹಾಗಾಗಿ ಈ ಒಂದು ಲಸಿಕಾ ಕಾರ್ಯಕ್ರಮ ವರ್ಷದಲ್ಲಿ 2 ಸಾರಿ ಮಾಡೋದ್ರಿಂದ ಈ ಒಂದು ಪ್ರಯತ್ನ ನಮಗೆ ಫಲ ಲಭಿಸಿದೆ ಅಂತಲೇ ಹೇಳ್ಬೋದು. ಈ ನೋಡಿ, ಇದು ಆಂದೋಲನ ರೂಪದಲ್ಲಿ ನಡೀತಾ ಇದೆ, ಯಾಕಂದರೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ದನ ಮತ್ತು ಎಮ್ಮೆಗಳಿಗೆ ಕರುಗಳಿಗೆ ಹಾಕಬೇಕಾಗತ್ತೆ. ಇಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋತೀರಿ, ಇದಕ್ಕೆಲ್ಲ ವ್ಯವಸ್ಥೆ, ಹಾಕ್ತಕ್ಕಂಥ ವ್ಯವಸ್ಥೆ, ಸಿಬ್ಬಂದಿ ವ್ಯವಸ್ಥೆ, ಸಿದ್ಧತೆಗಳು ಮತ್ತು ಜನರಿಗೆ ಯಾವ ತಿಳುವಳಿಕೆ ಇದ್ರ ಬಗ್ಗೆ ಸುದ್ದಿ ಗೊತ್ತಾಗಬೇಕು ಜನರಿಗೆಲ್ಲ ಹೇಗೆ ನಡೆದಿದೆ ಮತ್ತೆಲ್ಲ? ಈ ಮುಖ್ಯವಾಗಿ ಪ್ರತಿ ಒಂದು ಸುತ್ತಿನಲ್ಲಿ ನಾವು ಈ ಒಂದು ಪ್ರತಿ ಗ್ರಾಮದ ಒಂದು ಶೆಡ್ಯೂಲ್ ಅನ್ನ ಪ್ರಿಪೇರ್ ಮಾಡ್ತೀವಿ ನಾವು. ಸೊ ಆ ಗ್ರಾಮದಲ್ಲಿ ನಾವು ವಾರ್ಡ್ ವೈಸ್ ಒಂದು 100-120 ಜಾನುವಾರುಗಳು ಬರೋ ಹಾಗೆ ಒಂದು ಶೆಡ್ಯೂಲ್ ಅನ್ನ ಪ್ರಿಪೇರ್ ಮಾಡಿ, ಸೊ ಅದನ್ನ ಒಬ್ಬ ಲಸಿಕೆದಾರರಿಗೆ ಒಂದು ದಿವಸ ಅದನ್ನ ಆ ದಿವಸ ಲಸಿಕೆ ಮಾಡೋದಕ್ಕೆ ಆಯ್ಕೆ ಮಾಡಿ ಕೊಡ್ತೀವಿ ನಾವು. ಜೊತೆಗೆ ಇದರ ಒಂದು ಪ್ರಚಾರ ಏನಿದೆ ಅಲ್ಲ, ಇದನ್ನ ಸಾಕಷ್ಟು ನಾವು ಮಾಧ್ಯಮದ ಮುಖಾಂತರ ಮತ್ತು ನಮ್ಮ ಇಲಾಖೆ ಮುಖಾಂತರ ಜೊತೆಗೆ ಈಗ ಇತ್ತೀಚೆಗೆ ನಮ್ಮ ಇಲಾಖೆಯಲ್ಲಿ ಮೈತ್ರಿ ಕಾರ್ಯಕರ್ತರು ಮತ್ತು ಪಶು ಸಖಿಯರನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಅವರು ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲಸ ನಿರ್ವಹಿಸೋದ್ರಿಂದ ಅವರಿಗೆ ಗ್ರಾಮದ ಎಲ್ಲ ರೈತರ ಪರಿಚಯ ಮತ್ತು ಸಂಪರ್ಕ ಇರ್ತದೆ. ಹಾಗಾಗಿ ಪಂಚಾಯತಿ ಮಟ್ಟದಲ್ಲಿ ಅವರು ಪ್ರತಿ ಗ್ರಾಮಕ್ಕೆ ತೆರಳಿ ಮನೆ ಮನೆಗೆ ಈ ಒಂದು ಲಸಿಕೆ ಅಭಿಯಾನದ ಬಗ್ಗೆ ಮಾಹಿತಿ ಕೊಡ್ತಾರೆ. ಜೊತೆಗೆ ಪಂಚಾಯತಿ ಮುಖಾಂತರನೂ ಸಹ ಡಂಗ್ರ ಸಾರಿ ಮತ್ತು ಅಲ್ಲಿರ್ತಕ್ಕಂಥ ಸದಸ್ಯರ ಮುಖಾಂತರ ಚುನಾಯಿತ ಪ್ರತಿನಿಧಿಗಳ ಮುಖಾಂತರ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಚಾರ ಕೊಟ್ಟು, ಸೊ ಸಾಕಷ್ಟು ರೈತರು ಈ ರೋಗದ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾರೆ, ಅದಕ್ಕೆ ಸ್ಪಂದನೆಯೂ ಮಾಡ್ತಾ ಇದ್ದಾರೆ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಲಸಿಕಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಇನ್ನು ಲಸಿಕೆಯನ್ನು ಹಾಕಿಸಬೇಕಾದ್ರೆ ಜಾನುವಾರುಗಳ ಆರೋಗ್ಯ ಸ್ಥಿತಿ ಹೇಗಿರಬೇಕು, ಜೊತೆಗೆ ಏನು ಎಚ್ಚರಿಕೆಯನ್ನು ತಗೋಬೇಕಾಗತ್ತೆ ಪ್ರಾಣಿಗಳಿಗೆ ಲಸಿಕೆಯನ್ನು ಹಾಕುವಾಗ, ಪಾಲಕರು ಪ್ರಾಣಿ ಪಾಲಕರು ಅಥವಾ ಜಾನುವಾರು ಸಾಕಾಣಿಕೆದಾರರು ಏನಾದರೂ ಕಾಳಜಿ ತಗೋಬೇಕಾಗತ್ತ ಅಥವಾ ಈಗ ಕೆಲವೊಮ್ಮೆ ಸಮಸ್ಯೆಗಳಿರ್ತವೆ, ಹೆಲ್ತ್ ಪ್ರಾಬ್ಲಮ್ಗಳು ಇರ್ತವೆ ಜಾನುವಾರುಗಳಿಗೆ? ಈಗ ನಾವು ಮುಖ್ಯವಾಗಿ ಲಸಿಕೆ ಹಾಕೋದು ಬೆಳಗಿನ ಸಮಯದಲ್ಲಿ, ಸೊ ಮುಂಜಾನೆ 6 ಗಂಟೆಯಿಂದ 10 ಗಂಟೆ ಒಳಗಡೆ ಈ ಕಾರ್ಯಕ್ರಮನ ಮುಗಿಸಿ ಮತ್ತೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಆಯಾ ಸಂಸ್ಥೆಗೆ ತೆರಳಿ ದಿನನಿತ್ಯದ ಕೆಲಸಗಳನ್ನ ನಿರ್ವಹಿಸ್ತಾರೆ. ಬೆಳಗ್ಗೆ ಸಮಯನ ಯಾಕೆ ನಾವು ನಿಗದಿಪಡಿಸಿದ್ವಿ ಅಂದರೆ, ಮುಖ್ಯವಾಗಿ ಈ ಲಸಿಕೆನ ಶೀತಲೀಕರಣ ವ್ಯವಸ್ಥೆಯಲ್ಲಿ ನಾವು ಜಾನುವಾರುಗೆ ಲಸಿಕೆ ಮಾಡಬೇಕಾಗ್ತದೆ, ಅಂದರೆ ಕೋಲ್ಡ್ ಚೈನ್ ಅಂತ ಹೇಳ್ತೀವಿ ನಾವು. ಸೊ ಪ್ರತಿ ಹಂತದಲ್ಲಿಯೂ ನಾವು ಈ ಒಂದು ಶೀತಲೀಕರಣ ವ್ಯವಸ್ಥೆಯಲ್ಲಿ ಲಸಿಕೆಯನ್ನು ತೆಗೆದುಕೊಂಡು ಹಾಕಿದಾಗ ಮಾತ್ರ ಒಂದು ರೋಗ ನಿರೋಧಕ ಶಕ್ತಿ ಜಾನುವಾರುಗಳಿಗೆ ದೊರೀತದೆ. ಹಾಗಾಗಿ ನಮ್ಮ ರೈತರು ಬೆಳಗ್ಗೆ ಸಮಯದಲ್ಲಿ ಸ್ವಲ್ಪ ಬಿಡು ಮಾಡಿಕೊಂಡು ನಮ್ಮ ಲಸಿಕೆದಾರರು ಮನೆ ಬಾಗಿಲಿಗೆ ಬಂದಾಗ ಉಚಿತವಾಗಿ ಈ ಲಸಿಕೆ ನೀಡ್ತಾ ಇದ್ವಿ. ಸೊ ಅವರು ಬಿಡು ಮಾಡ್ಕೊಂಡು ಈ ಲಸಿಕೆಯನ್ನು ಹಾಕ್ಸ್ಬೇಕಾಗ್ತದೆ. ಜೊತೆಗೆ ಅವತ್ತಿನ ದಿವಸ ಯಾವುದೇ ಥರದ ಅದಕ್ಕೆ ಉದ್ವೇಗ ಆಗೋದು ಅಥವಾ ಒತ್ತಡ ಇರಬಾರ್ದು. ಈಗ ನಮ್ಮ ಎತ್ತುಗಳಿಗೆ ಏನು ಮಾಡ್ತಾರೆ, ಲಸಿಕೆ ಮಾಡಿಸ್ಕೊಂಡು ಕೆಲಸಕ್ಕೆ ಕರ್ಕೊಂಡೋಗೋದಿರ್ತದೆ ಅಥವಾ ಬಿಸಿಲಲ್ಲಿ ಅವನ್ನ ಹೊರಗಡೆ ಮೇಸಕ್ಕೆ ಬಿಡೋದಿರ್ತದೆ, ಅವತ್ತು ಒಂದು ದಿವಸ ಅವರು ಕಾಳಜಿ ಮಾಡಬೇಕಾಗ್ತದೆ. ಆಮೇಲೆ ಅವತ್ತು ಯಾವುದೇ ಥರ ಮೈ ಅದಕ್ಕೆ ಸ್ನಾನ ಮಾಡಿಸೋದು ಇದು ಮಾಡಿಸೋದು ಇರಬಾರ್ದು, ಒತ್ತಡ ಇರಬಾರ್ದು ಲಸಿಕೆ. ಅದು ಒಂದು ರೀತಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಆಮೇಲೆ ಲಸಿಕೆ ಮಾಡೋ ಹಿಂದಿನ ದಿವಸನೇ ಅವಕ್ಕೆ ಸರಿಯಾಗಿ ಸ್ನಾನ ಮಾಡಿಸೋದ್ರಿಂದ, ಎಲ್ಲಿ ನಾವು ಲಸಿಕೆ ಹಾಕ್ತೀವಿ ಚರ್ಮ ಸ್ವಚ್ಛ ಇರೋದ್ರಿಂದ ಅಲ್ಲಿ ಯಾವುದೇ ಥರದ ನಂಜಾಗಲಾರ್ದಂಗೆ ಗಂಟಾಗಲಾರ್ದಂಗೆ ನಮಗೆ ಅನುಕೂಲ ಆಗ್ತದೆ. ಸೊ ರೈತರು ಇದನ್ನೆಲ್ಲ ನಾವು ಮುಂಚಿತವಾಗಿ ಹೇಳ್ತಾ ಇದ್ವಿ, ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಈಗ ಕರುಗಳಿಗೂ ಸಹ ಹಾಕಿಸ್ಬೋದು ಲಸಿಕೆಯನ್ನು, ಕಾಲುಬಾಯಿ ರೋಗದ ಲಸಿಕೆ ಅಂತಂದ್ರೆ ಏಜ್ ಎಷ್ಟಿರ್ಬೇಕು? ಮುಖ್ಯವಾಗಿ ಈ ಲಸಿಕೆನ ನಾವು ಈ ಹಸು ಮತ್ತು ಎಮ್ಮೆಗಳ ಎಲ್ಲಾ ವರ್ಗದ ಜಾನುವಾರುಗಳಿಗೆ ಹಾಕ್ತೀವಿ. ಮುಖ್ಯವಾಗಿ ಈ 3 ತಿಂಗಳ ಒಳಗಡೆ ಇರತಕ್ಕಂಥ ಕರುಗಳಿಗೆ ಹಾಕೋದಿಲ್ಲ, ಮತ್ತು ಗರ್ಭಾವಸ್ಥೆಯಲ್ಲಿ ಕೊನೆಯ ಗರ್ಭಾವಸ್ಥೆ ಅಂದ್ರೆ ಇನ್ನೇನು 15 ದಿವಸದಲ್ಲಿ ಏನು ಹೆರಿಗೆ ಆಗ್ತಾ ಇರ್ತವೆ ಆ ಸ್ಥಿತಿಯಲ್ಲಿ ಇರ್ತವೆ ಅಂತ ಜಾನುವಾರುಗಳಿಗೆ ನಾವು ಹಾಕೋದಿಲ್ಲ. ಮತ್ತು ಲಸಿಕೆ ಹಾಕೋ ದಿವಸ ಯಾವ ಜಾನುವಾರು ಕಾಯಿಲೆಯಿಂದ ಬಳಲ್ತದೆ ಅದಕ್ಕೂ ಸಹ ಹಾಕೋದಿಲ್ಲ. ಇವಕ್ಕೇನು ಮಾಡ್ತೀವಿ ಅಂದ್ರೆ ಇದೆಲ್ಲ ಒಂದು ಅಭಿಯಾನ ಮುಗಿದ ನಂತರ, ಸೊ ಇಂಥವನ್ನ ನಾವು ಕೂಮಿಂಗ್ ಆಪರೇಷನ್ ಅಂತ ಹೇಳಿ ಕಾರ್ಯಕ್ರಮ ಕೊಡ್ತೀವಿ. ಬಿಟ್ಟೋದಂಥದ್ದು ಮತ್ತು 3 ತಿಂಗಳು ಇರತಕ್ಕಂಥ ಕರುಗಳು ಅವು ಅಷ್ಟೊತ್ತಿಗೆ 4 ತಿಂಗಳು ಮೇಲ್ಪಟ್ಟಾಗಿರ್ತವೆ, ಮತ್ತು ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಬಿಟ್ಟೋಗಿದ್ದ ಜಾನುವಾರುಗಳು, ತದನಂತರ ನಾವು ಆ ಕೂಮಿಂಗ್ ಇದರಲ್ಲಿ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಅಳವಡಿಸಿ 100% ಲಸಿಕಾ ಕಾರ್ಯಕ್ರಮವನ್ನು ಪೂರೈಸ್ತೀವಿ ನಾವು. ಈಗ ಸಿಬ್ಬಂದಿ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಂಡ್ರಿ ಎಲ್ಲ ಇದಕ್ಕೆ? ಮುಖ್ಯವಾಗಿ ನಮ್ಮ ಈ ಒಂದು ಸಂಸ್ಥಾವಾರು ನಾವು ಒಂದು ತಂಡಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ. ಆ ಪ್ರತಿ ತಂಡದಲ್ಲಿ ಒಬ್ಬ ಪಶುವೈದ್ಯಾಧಿಕಾರಿ ತಂಡದ ಮುಖ್ಯಸ್ಥರು ಇರ್ತಾರೆ, ಜೊತೆಗೆ 2 ಲಸಿಕಾದಾರರು ಇರ್ತಾರೆ. ಯಾಕಂದ್ರೆ ಈ 2 ಲಸಿಕೆಯನ್ನು ಈ ಸರ್ ಒಂದೇ ಸಮಯ ಕೊಡೋದ್ರಿಂದ 1 ಲಸಿಕೆಯನ್ನು ಒಬ್ಬರು ಕಾಲು ಮತ್ತು ಬಾಯಿ ಲಸಿಕೆ ಹಾಕ್ತಾರೆ, ಇನ್ನೊಬ್ಬರು ಮತ್ತೆ ಚರ್ಮಗಂಟು ರೋಗದ ಲಸಿಕೆಯನ್ನು ಹಾಕ್ತಾರೆ. ಜೊತೆಗೆ ಈ ಪಶು ಸಖಿಯರು ಮತ್ತು ಮೈತ್ರಿ ಕಾರ್ಯಕರ್ತರು ಇದ್ದಾರೆ, ಇವರು ಸಹ ನಮಗೆ ಸಹಾಯಕರಾಗಿ, ಜೊತೆಗೆ KMF ಸಂಸ್ಥೆಯವರು ಸಹ ನಮಗೆ ಸಹಯೋಗದಿಂದ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ರಾಜ್ಯಾದ್ಯಂತ ಅವರ ಒಂದು ಸಿಬ್ಬಂದಿಗಳು ಸಹ ಈ ಲಸಿಕಾ ಕಾರ್ಯಕ್ರಮದಲ್ಲಿರೋದ್ರಿಂದ ಯಾವುದೇ ತೊಂದರೆ ಇಲ್ಲದಂಗೆ ನಾವು ಒಂದು ಏನು ಮಾನವ ಸಂಪನ್ಮೂಲನ ಕ್ರೋಢೀಕರಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಜಾನುವಾರು ಅಂದರೆ ಈ ಲಸಿಕೆ ಹಾಕ್ತಕ್ಕಂಥ ಜಾನುವಾರುಗಳ ಸಂಖ್ಯೆ ಎಷ್ಟಿದೆ ಮತ್ತು ನಿಮ್ಮ ಗುರಿಗಳು ಹೇಗೆ ಇದನ್ನು ಮ್ಯಾಚ್ ಔಟ್ ಮಾಡ್ತಾ ಇದ್ದೀರಿ? ಈಗ 2019 ಅಂದರೆ 20ನೇ ಜಾನುವಾರು ಗಣತಿಯ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ 370,000 ನಮ್ಮ ಒಂದು ಜಾನುವಾರು ಸಂಖ್ಯೆ ಇದೆ. ನಮ್ಮಲ್ಲಿ ಈ ಸಾರಿ ನಮಗೆ 387,000 ಲಸಿಕೆ ನಮಗೆ ಸರಬರಾಜಾಗಿದೆ. ಹಾಗಾಗಿ ಲಸಿಕೆ ಒಂದು ನಮಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಈಗಾಗಲೇ ಲಸಿಕೆಯನ್ನು ನಮ್ಮ ಜಿಲ್ಲಾ ಮಟ್ಟಕ್ಕೆ ಬಂದಿತ್ತು, ಅದನ್ನು ತಾಲೂಕು ಮಟ್ಟಕ್ಕೆ ನಾವು ಶೀತಲೀಕರಣ ವ್ಯವಸ್ಥೆಯಲ್ಲಿ ಅದನ್ನು ಸಂಗ್ರಹಿಸಿ ಅಲ್ಲಿ ಇಟ್ಟಿದ್ದೀವಿ. ಸೊ ಪ್ರತಿ ದಿವಸ ನಮ್ಮ ಒಂದು ಯಾವುದು ಆಯ್ದ ಗ್ರಾಮ ಏನಿರ್ತದೆ ಅಲ್ಲಿನ ಅಲ್ಲಿಗೆ ಈ ಒಂದು ಶೀತಲೀಕರಣ ವ್ಯವಸ್ಥೆಯಲ್ಲಿ ವ್ಯಾಕ್ಸಿನ್ ಕ್ಯಾರಿಯರ್ ಅಂತ ಏನಿರ್ತೀವಿ, ಅದರಲ್ಲಿ ಲಸಿಕೆ ತೆಗೆದುಕೊಂಡು ಮುಂಜಾನೆ 6 ಗಂಟೆಯಿಂದ 10 ಗಂಟೆ ಒಳಗಡೆ ಲಸಿಕೆ ಮಾಡಿಕೊಂಡು ಅವರು ಬಂದು ಅದನ್ನು ಆನ್ಲೈನಲ್ಲೇ ಅವತ್ತಿನ ದಿವಸ ಏನು ಲಸಿಕೆ ಮಾಡಿರ್ತಾರೆ ಅದನ್ನು ಫೀಡ್ ಮಾಡಬೇಕಾಗ್ತದೆ. ಸೊ ಈ ಮಾಹಿತಿ ಯಾವುದೇ ಹಂತದಲ್ಲಿ ನಾವು ಅದನ್ನು ಪರೀಕ್ಷೆ ಮಾಡಿ ನೋಡಬಹುದು ಇವತ್ತು ಯಾವ ಗ್ರಾಮದಲ್ಲಿ ಎಷ್ಟು ಲಸಿಕೆ ಆಗಿದೆ ಏನಂತ. ಸೊ ನಮ್ಮ ಸಂಸ್ಥೆಯಿಂದ ಹಿಡ್ಕೊಂಡು ಭಾರತ ಸರ್ಕಾರದವರೆಗೂ ಎಲ್ಲ ಹಂತದಲ್ಲೂ ಇದು ಆನ್ಲೈನ್ ಪ್ರೋಸೆಸ್ ಅಲ್ಲಿ ಇರ್ತದೆ. ಭಾರತ್ ಪಶುಧನ್ ಅಂತ ಆ್ಯಪ್ ಅಲ್ಲಿ ನಾವು ಇದನ್ನ ಮಾಹಿತಿಯನ್ನು ಅಳವಡಿಸ್ತೀವಿ. ಸೊ ಹಾಗಾಗಿ ದಿನನಿತ್ಯದ ಏನು ಲಸಿಕೆ ಎಷ್ಟು ನಮಗೆ ಶೇಕಡವಾರ ಆಗಿದೆ ಯಾವ ಗ್ರಾಮದಲ್ಲಾಗಿದೆ ಅಂತ ನಾವು ಎಲ್ಲ ಹಂತದಲ್ಲೂ ನಾವು ಪರೀಕ್ಷೆ ಮಾಡಿ ನೋಡಬಹುದು. ಅದನ್ನು ಅಂದ್ರೆ 100ಕ್ಕೆ 100ರಷ್ಟು ಗುರಿ ಸಾಧನೆ ಆಗತ್ತೆ. ಮೊದಲನೇ ಹಂತದಲ್ಲಿ ನಾವು ಏನ್ ಹೇಳಿದ್ವಿ, ಈ ಅಭಿಯಾನದಲ್ಲಿ 95% ವರೆಗೂ ಆಗ್ತದೆ. ಸೊ ಬಿಟ್ಟೋಗಿರ್ತಕ್ಕಂಥದ್ದು ಅಂದ್ರೆ ಈ ಕರುಗಳು ಆಗಿರ್ಬೋದು ಅಥವಾ ಗರ್ಭಾವಸ್ಥೆಯಲ್ಲಿ ಇರೋದು ಅಥವಾ ರೋಗಗ್ರಸ್ತ ಏನು ಇರ್ತವೆ ಅಂತ ಇನ್ನು 5-6% ಅನ್ನ ನಾವು ತದನಂತರ ಕೂಮಿಂಗ್ ಆಪರೇಷನ್ ಅಲ್ಲಿ ಅದನ್ನು 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಸೊ ಆ ಒಂದು ಸುತ್ತಿನ ಒಂದು 100% ಲಸಿಕಾ ಕಾರ್ಯಕ್ರಮ ಪೂರೈಸ್ತೇವೆ. ಈ ಕಾಲುಬಾಯಿ ರೋಗ ನಿರ್ವಹಣೆ ಅಂತಂದ್ರೆ ಲಸಿಕೆ ಒಂದೇ ಪರಿಹಾರ ಅಂತೀರಾ, ಇದಕ್ಕೇನು ಯಾವ ರೀತಿ ಸಮಸ್ಯೆ ಮಾಡ್ತಾ ಇದೆ ಜಾನುವಾರುಗಳಲ್ಲಿ? ಇದು ಏನಾಗಿದೆ, ಇತ್ತೀಚೆಗೆ ನಮ್ಮ ಒಂದು ಪಶುಸಂಗೋಪನಾ ಚಟುವಟಿಕೆ ಮುಂಚೆ ಉಪಕಸವಾಗಿತ್ತು, ಈಗ ಮುಖ್ಯ ಕಸವಾಗಿದೆ ನಮ್ಮ ರೈತರಿಗೆ. ಯಾಕಂತಂದ್ರೆ ಈ ಕೃಷಿ ಒಂದು ಏರುಪೇರಿನ ಒಂದು ಆಗುವ ಒಂದು ಸಂಭವ ಇರೋದ್ರಿಂದ ರೈತರು ಮನಗಂಡಿದ್ದಾರೆ. ಸೊ ಹಾಗಾಗಿ ಇತ್ತೀಚೆಗೆ ಈ ಪಶುಸಂಗೋಪನಾ ಚಟುವಟಿಕೆ ಯಾವ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಯಾವುದೇ ಒಂದು ಮೀನು ಸಾಕಾಣಿಕೆ ಇರಬಹುದು, ಇಂಥದನ್ನು ಕೈಗೊಳ್ಳೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಾವು ಲಸಿಕಾ ಕಾರ್ಯಕ್ರಮ ಮಾಡಿದಾಗ ಮಾತ್ರ ಈ ಒಂದು ರೋಗ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಇದು ಒಂದು ವೈರಾಣು ರೋಗ, ನಾನು ಮುಂಚಿತವಾಗಿ ಹೇಳಿದೆ, ಇದು ಒಂದು ಕಲುಷಿತವಾದ ನೀರು ಆರಿಂದ ಆಗ್ತದೆ, ಸಂಪರ್ಕದಿಂದನೂ ಆಗ್ಬೋದು ಮತ್ತು ಗಾಳಿ ಮುಖಾಂತರನೂ ಹರಡ್ತದೆ. ಸೊ ಹಾಗಾಗಿ ವೇಗವಾಗಿ ಇದು ಹರಡೋದ್ರಿಂದ ಅತಿ ಹೆಚ್ಚು ಜಾನುವಾರುಗಳಿಗೆ ತೊಂದರೆ ಕೊಡೋದ್ರಿಂದ ನಾವು ಮುಂಚಿತವಾಗಿಯೇ ನಾವು ಲಸಿಕೆ ಕಾರ್ಯಕ್ರಮ ಮಾಡಿಕೊಂಡಾಗ ಈ ರೋಗ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ. ಜೊತೆಗೆ ಇದೇನು ಈ ರೋಗ ನಿಯಂತ್ರಣ ಆಯಿತು ಅಂದರೆ ಬೇರೆ ಸಾಂಕ್ರಾಮಿಕ ರೋಗ ಆಗೋದು ಕಡಿಮೆ ಇರ್ತದೆ. ಯಾಕಂದರೆ ಒಂದು ರೋಗ ನಿರೋಧಕ ಶಕ್ತಿ ಈ ರೋಗಕ್ಕೆ ಬಂತು ಅಂದರೆ ಬೇರೆ ರೋಗಕ್ಕೆ ಬರೋಕ್ಕೆ ಒಂದು ಆಸ್ಪದ ಕಡಿಮೆ ಇದೆ ಅಂತಲೇ ವೈಜ್ಞಾನಿಕವಾಗಿ ಹೇಳಿದ್ದಾರೆ. ಜೊತೆಗೆ ಈ ಒಂದು ರೈತರು ಸಹ ಯಾಕೆ ಇತ್ತೀಚೆಗೆ ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸ್ತಾ ಇದ್ದಾರೆ ಅಂದರೆ, ಒಂದು ಈ ರೋಗ ಬಂದ ನಂತರ ರೋಗ ನಿರೀಕ್ಷೆ ಕಡಿಮೆ ಆಗೋದ್ರ ಜೊತೆಗೇನೆ ಏನು ಹಾಲಿನ ಇಳುವರಿ ಇರ್ತದೆ ಪೂರ್ತಿ ಕಡಿಮೆ ಆಗ್ತದೆ, ಗರ್ಭ ಧರಿಸಿದ ಜಾನುವಾರುಗಳು ಗರ್ಭಪಾತ ಆಗ್ಬೋದು, ಕರುಗಳಲ್ಲಿ ಸಾವಿನ ಪ್ರಮಾಣ ಇರ್ತದೆ, ಆಮೇಲೆ ಕಟ್ಟೋ ಮಣಕುಗಳು ಬಂಜೆತನ ಆಗಿ ಯಾವುದೇ ಥರದ ಕಟ್ಟೋಕ್ಕೆ ಆಸ್ಪದೆ ಇರೋದಿಲ್ಲ, ಅನ್ಪ್ರೊಡಕ್ಟಿವ್ ಆಗ್ತವೆ, ಆಮೇಲೆ ಎತ್ತುಗಳ ಒಂದು ಕೆಲಸದ ಸಾಮರ್ಥ್ಯ ಕೂಡ ಕಡಿಮೆ ಆಗ್ಬಿಡ್ತದೆ. ಹಾಗಾಗಿ ನಾವು ಲಸಿಕೆಯನ್ನು ವರ್ಷದಾಗೆ 2 ಸಲ ಕೊಡೋದ್ರಿಂದ ಈ ರೋಗನ ನಾವು 100% ನಾವು ಹತೋಟಿಯಲ್ಲಿ ಇಡಬಹುದು. ಜೊತೆಗೆ ಜಾನುವಾರುಗಳು ಸಹ ಯಾವುದೇ ರೋಗ ಬಾಧೆ ಆಗಲಾರ್ದಂಗೆ ನಾವು ತಡೆ ಹಿಡಿಬಹುದು. ಈಗ ಕೊನೆಯದಾಗಿ ನಮ್ಮ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ರೈತರಿಗೆ ಗೊತ್ತಾಗೋದಿಲ್ಲ ಎಲ್ಲೆಲ್ಲ ಜಾನುವಾರುಗಳಿರ್ತವೆ ಹೊಲದಲ್ಲಿ ಕಟ್ಟಿರ್ತಾರೆ. ನಿಮ್ಮ ಜಾನುವಾರು ಡಾಕ್ಟರ್ಗಳು ಮನೆಗೆ ಹೋದಾಗ ಜಾನುವಾರುಗಳು ಎಲ್ಲೋ ಬೇರೆ ಕಡೆ ಇರ್ತವೆ, ಇಂಥ ಸಂದರ್ಭದಲ್ಲಿ ಅಲ್ಲಿ ಮಿಸ್ ಆಗುವ ಸಾಧ್ಯತೆ ಇರ್ತವೆ ಲಸಿಕೆ ಹಾಕೋದು. ಈಗೇನಾಗಿದೆ, ಮುಖ್ಯವಾಗಿ ನಾವು ಮುಂಚೆ ಹೇಳಿದ್ವಿ ಸಾಕಷ್ಟು ಪ್ರಚಾರ ಕಾರ್ಯಕ್ರಮ ಮುಂದಿಕೊಂಡಿದ್ದೀವಿ. ಜೊತೆಗೆ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಇಲಾಖೆ ಒಂದು ಬಸು ಸಖ್ಯ ಇರ್ಬೋದು, ಮೈತ್ರಿ ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಗಳು ಸಹ ಸಾಕಷ್ಟು ಮಾಹಿತಿ ಮುಂಚಿತವಾಗಿ ಆ ಗ್ರಾಮಕ್ಕೆ ತಿಳಿಪಡಿಸಿರ್ತಾರೆ. ಅದಾಗಿಯೂ ಕೂಡ ಅವತ್ತಿನ ದಿವಸ ಏನಾದರೂ ಲಸಿಕೆ ಮಾಡೋ ಸಂಬಂಧದಲ್ಲಿ ಅವರು ತುರ್ತು ಕೆಲಸದ ಮೇಲೆ ಏನಾದರೂ ತೆರಳಿದ್ರೆ ಈ ಅಭಿಯಾನ ಮುಗಿದ ನಂತರ ಅವರು ಹತ್ತಿರದ ಒಂದು ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಈ ಥರ ಲಸಿಕಾ ಅಭಿಯಾನದಲ್ಲಿ ನಮ್ಮ ಊರಿಗೆ ಬಂದಾಗ ನಾವು ಮಾಡಿಸಿರೋದಿಲ್ಲ, ಸೊ ನಮ್ಮ ಜಾನುವಾರುಗಳಿಗೆ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಅವರು ಇನ್ನೊಂದು ದಿನ ನಿಗದಿಪಡಿಸಿ ಒಂದು ಲಸಿಕೆಯನ್ನ ಮಾಡಿಕೊಡ್ತಾರೆ. ಅದಕ್ಕೆ ಯಾವುದೇ ಥರದ ಸಮಸ್ಯೆ ಇಲ್ಲ. ಅವರು ಅವತ್ತೇನಾದ್ರು ತೊಂದರೆ ಇತ್ತಂದ್ರೆ ತಕ್ಷಣವೇ ನಮ್ಮ ಸಂಸ್ಥೆಯವ್ರನ್ನ ಭೇಟಿ ಆದರೆ ಈ ಒಂದು ಕೆಲಸನ ಮಾಡಿಕೊಡ್ತಾರೆ. ಇದಕ್ಕೆ ಏನಾದರೂ ಉಚಿತ ಸಹಾಯವಾಣಿ ಏನಾದರೂ ಕೊಟ್ಟಿದ್ದಾರಾ? ಈಗ ನಮ್ಮ ಒಂದು ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿ ಮತ್ತು ಜಿಲ್ಲಾ ಮಟ್ಟದ ಆಸ್ಪತ್ರೆ ಎಲ್ಲ ನಮ್ಮ ಮೊಬೈಲ್ ನಂಬರ್ಗಳಿದೆ, 1962 ಒಂದು ನಮ್ಮ ಟೋಲ್ ಫ್ರೀ ನಂಬರ್ ಇದೆ, ಅದಕ್ಕೂ ಸಹ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಅಥವಾ ನಮ್ಮ ಇಲಾಖೆಯ ಒಂದು ಸಹಾಯವಾಣಿ ಸಹ ನಂಬರ್ ಇದೆ, ಅದು ಕೂಡ ಅವರು ಫೋನ್ ಮಾಡಿ ಕೇಳ್ಬೋದು. ಬಟ್ ಏನೇ ಇತ್ತಂದರೂ ನಾವು ಪ್ರತಿಯೊಂದು ಮಾಹಿತಿನ ನಮ್ಮ ಒಂದು ಪ್ಯಾಂಪ್ಲೆಟ್ಸ್ ಮುಖಾಂತರ ಮತ್ತು ಪೋಸ್ಟರ್ಸ್ ಮುಖಾಂತರ ಎಲ್ಲ ಕಡೆ ನಾವು ಈಗಾಗಲೇ ಅದನ್ನು ಅಂಟಿಸಿದ್ದೀವಿ, ರೈತರಿಗೂ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಪ್ರತಿ 6 ತಿಂಗಳಿಗೆ ಮಾಡೋದ್ರಿಂದ ಇದಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ. ಸೊ ಸುಗಮವಾಗಿ ಪ್ರತಿ ಹಂತದಲ್ಲೂ ಲಸಿಕಾ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಈ ಸರದ ಒಂದು ಸುತ್ತಿನ ವಿಶೇಷತೆ ಏನಂದರೆ, ಕಾಲು ಮತ್ತು ಬಾಯಿ ರೋಗದ ಜೊತೆಗೆ ಈ ಚರ್ಮ ಗಂಟು ರೋಗದ ಲಸಿಕೆ ಸಹ ನಾವು ಹಾಕೋದ್ರಿಂದ ಸೊ ಎರಡೂ ರೋಗನೂ ನಾವು ಪೂರ್ವ ತಯಾರಿಯಲ್ಲಿ ನಾವು ಈ ಮಳೆಗಾಲಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಲಸಿಕೆ ಹಾಕೋದ್ರಿಂದ ಸೊ ಮುಂದಿನ ಒಂದು 6 ತಿಂಗಳವರೆಗೂ ನಮ್ಮ ಈ ಒಂದು ಎರಡೂ ರೋಗಕ್ಕೂ ನಿಯಂತ್ರಣ ಸಿಕ್ಕಂಗಾಗ್ತದೆ. ಆಗ ಹಾಗಾಗಿ ರೈತರು ಯಾವುದೇ ಅನುಮಾನ ಮಾಡಿಕೊಡದಂಗೆ ಎರಡೂ ಲಸಿಕೆಯನ್ನ ಜಾನುವಾರಿಗೆ ಕೊಡಿಸಿ ಈ ಒಂದು ರೋಗನ ಹತೋಟಿಗೆ ಮಾಡೋದಕ್ಕೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೀನಿ. ಒಳ್ಳೆಯದು ಡಾಕ್ಟರ್ ಎಸ್ ಎಸ್ ಪಾಟೀಲ್ರೆ, ನೀವು ಹೇಳಿದಂಗೆ ಹಾಲುಬಾಯಿ ರೋಗದ ವಿರುದ್ಧ ಲಸಿಕಾ ಅಭಿಯಾನ ಕಾರ್ಯಕ್ರಮ 24/2025 ಪ್ರಾರಂಭವಾಗಿದೆ. ಇದು 9/6 ಅಂದರೆ ಜೂನ್ 9 ತಾರೀಕಿನವರೆಗೆ ನಡೀತಾ ಇದೆ. ಎಲ್ಲ ರೈತ ಬಾಂಧವರು ಹಾಗೂ ಪಶುಪಾಲಕರು ಕಡ್ಡಾಯವಾಗಿ ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿಕೊಂಡು ಜಾನುವಾರುಗಳನ್ನು ಕಾಲುಬಾಯಿ ರೋಗ ಮುಕ್ತವಾಗಿ ಮಾಡಬೇಕು. ಜೊತೆಗೆ ಚರ್ಮಗಂಟು ರೋಗ ಇತ್ತೀಚೆಗೆ ಅಲ್ಲಲ್ಲಿ ಭಾಳಷ್ಟು ಕಾಣಿಸ್ಕೊಂತು 3-4 ವರ್ಷದಿಂದ. ಈ ರೋಗಕ್ಕೂ ಸಹ ಲಸಿಕೆಯನ್ನು ಹಾಕೋದ್ರಿಂದ ಇದು ರೋಗ ಪರಿಹಾರ ಆಗುವ ಸಾಧ್ಯತೆ ಉಂಟು. ಅದಕ್ಕಾಗಿ ರೈತ ಬಾಂಧವರು ತಮ್ಮ ಒಂದು ಸಮೀಪದಲ್ಲಿರ್ತಕ್ಕಂಥ ಪಶುವೈದ್ಯ ಸೇವೆಯ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಯಾವಾಗ ಹಾಕ್ತಾರೆ ನಮ್ಮ ಊರಲ್ಲಿ, ಯಾವಾಗ ಬರ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ತಮ್ಮ ಎಲ್ಲ ಜಾನುವಾರುಗಳಿಗೆ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ರಾಯಚೂರು ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಬರುವ ಕಾಲುಬಾಯಿ ಮತ್ತು ಚರ್ಮಗಂಟು ರೋಗದ ವಿರುದ್ಧ 7ನೆಯ ಸುತ್ತಿನ ಲಸಿಕಾ ಅಭಿಯಾನ ಕುರಿತು ಪಶುವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ. ರೈತ ಬಾಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರ ಈಗ ಕೇಳೋಣ, ಕೃಷಿಯಲ್ಲಿ ಜೈವಿಕ ಪರಿಕರಗಳ ಬಳಕೆ ಈ ವಿಷಯ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರಿಂದ ಮಾಹಿತಿಯನ್ನ. ಎಲ್ಲ ರೈತ ಬಾಂಧವರಿಗೆ ಹೃತ್ಪೂರ್ವಕ ವಂದನೆಗಳು. ಇವತ್ತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಇರತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆ ಬರ್ತಿರೋದ್ರಿಂದ ಕಾರಣ ಇಷ್ಟೇ. ನಾವು 1960ರ ನಂತರ ಅಂದರೆ ಹಸಿರು ಕ್ರಾಂತಿಯ ನಂತರ ಅನೇಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಶಿಲೀಂದ್ರನಾಶಕಗಳನ್ನು ಯಥೇಚ್ಛವಾಗಿ ಬಳಸಿದ್ದರಿಂದ ಸೊ ಈಗ ದುಷ್ಪರಿಣಾಮ ಆರೋಗ್ಯದ ಮೇಲೆ ಹಾಗೆ ದುಷ್ಪರಿಣಾಮ ಆಗ್ತಾ ಇದೆ, ಮತ್ತು ಪ್ರಾಣಿಗಳ ಮೇಲೆ, ಸಸ್ಯಗಳ ಮೇಲೆ ಮತ್ತು ಪಶು ಪಕ್ಷಿಗಳ ಮೇಲೆ ಅನೇಕ ದುಷ್ಪರಿಣಾಮಗಳಾಗ್ತಿದ್ವೆ. ಅದಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಕೂಡ ಫಲವತ್ತತೆ ಕಮ್ಮಿ ಆಗ್ತಾಯಿದೆ, ಮಣ್ಣು ಬರಡು ಮತ್ತು ಜವಳು ಮಣ್ಣು ಕ್ಷಾರ ಮಣ್ಣು ಆಗ್ತಾ ಇದೆ. ಇವುಗಳನ್ನೆಲ್ಲ ಹೋಗಲಾಡಿಸಲಿಕ್ಕೆ ಪುನಃ ನಮ್ಮ ಸಾವಯವ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇತ್ತೀಚಿನ ದಿನಗಳಲ್ಲಿ ತುಂಬ ಆಗಿದೆ. ಸೊ ಅದರಲ್ಲಿ ವಿಶೇಷವಾಗಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಾವು 2008ರಲ್ಲಿ ನಾವು ಅನೇಕ ಸಂಶೋಧನೆಗಳನ್ನು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾವು ಈಗ ಎರೆಹುಳು ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು ಮತ್ತು ಸಂಪತ್ಭರಿತವಾಗಿರ್ತಕ್ಕಂಥ ಗೊಬ್ಬರವನ್ನು ತಯಾರಿಸ್ತಕ್ಕಂಥದ್ದು, ಮತ್ತು ಅದರ ಜೊತೆಗೆ ಜೀವಾಮೃತ, ಪಂಚಗವ್ಯ, ಬೀಜಾಮೃತ, ಮತ್ತು ನೀಮಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ ಇವುಗಳನ್ನು ಮಾಡುವುದರ ಜೊತೆಗೆ ಅಂದರೆ ಜೈವಿಕ ಶಿಲೀಂದ್ರನಾಶಕಗಳನ್ನು ಕೂಡ ನಾವು ಉತ್ಪಾದನೆ ಮಾಡ್ತಿದ್ದೆ. ವಿಶೇಷವಾಗಿ ಈಗ ಟ್ರೈಕೋಡರ್ಮ ಅಂತಕ್ಕಂಥದ್ದು, ಸುಡೋಮನಸ್ ಅಂತಕ್ಕಂಥದ್ದನ್ನು ಕೂಡ ಈಗ ಗಿಡಗಳಿಗೆ ಬರ್ತಕ್ಕಂಥ ಏನು ಬೇರೆ ಕೊಳಗಳ ಕೊಳೆ ರೋಗ ಬರುತ್ತೆ ಅದನ್ನು ಹತೋಟಿ ಮಾಡಲಿಕ್ಕೆ ನಾವು ವಿಶೇಷವಾಗಿ ರಾಯಚೂರಿನಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರಗತಿಪರ ರೈತರು ಯಾರ್ಯಾರು ತೋಟಗಾರಿಕೆಯನ್ನು ಮಾಡ್ತಿದ್ದಾರೆ ಅಲ್ಲಿ ಬೇರೆ ಕೊಳೆ ರೋಗ ಬಂದಾಗ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಗೆ ಭೇಟಿ ನೀಡಿ ಈಗ ಟ್ರೈಕೋಡರ್ಮ ಮತ್ತು ಸುಡೋಮನಸ್ ಅನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಕರೆಗೆ 1-2 ಕೆಜಿಯಷ್ಟು ನಾವು 200 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಗಿಡದ ಬುಡಕ್ಕೆ ಬಿಟ್ಟರೆ ನಾವು ಬೇರಿನ ಕೊಳೆ ರೋಗವನ್ನು ಹತೋಟಿ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಜೈವಿಕ ಗೊಬ್ಬರಗಳನ್ನು ಕೂಡ ನಾವು ತಯಾರು ಮಾಡ್ತಿದ್ದೇವೆ. ಅದರಲ್ಲಿ ಅಜೋಸ್ಪಿರ್ಲಮ್ ಇರ್ಬೋದು, ಅಸ್ಟೋಬ್ಯಾಕ್ಟರ್ ಇರ್ಬೋದು, ರಂಜಕ ಕರಗಿಸುವ ಗೊಬ್ಬರ ಇರ್ಬೋದು, ಅದರ ಜೊತೆಗೆ ಈ ದ್ವಿದಳ ಧಾನ್ಯಗಳಿಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ವಾತಾವರಣದಲ್ಲಿ ಸುಮಾರು 78% ಸಾರ್ವಜನಿಕ ಪುಕ್ಷಟೆಯಾಗಿ ಸಿಗುತ್ತೆ. ಅದನ್ನು ಗಿಡಗಳಿಗೆ ಬೀಜ ಅಂದ್ರೆ ಬೀಜಗಳಿಗೆ ಬೀಜೋಪಚಾರವನ್ನು ಮಾಡುವುದರ ಮುಖಾಂತರ ಏನು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಭೂಮಿನಲ್ಲಿ ಸ್ಥಿರೀಕರಿಸಲಿಕ್ಕೆ ಅನುಕೂಲ ಆಗುತ್ತೆ. ಇದಷ್ಟೇ ಅಲ್ಲದೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಈಗ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ದಹಿಂಚ ಇರ್ಬೋದು ಅಥವಾ ಜೂನಿ ಇರ್ಬೋದು ಸೆಣಬು ಇರ್ಬೋದು ಪಿಳ್ಳಿಪಿಸ್ರೆ ಇರ್ಬೋದು ಮತ್ತು ದ್ವಿದಳ ಧಾನ್ಯಗಳನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಸುಮಾರು 10 ಬೆಳೆಗಳಲ್ಲಿ ಸಾವಯವ ಕೃಷಿಯ ಒಂದು ಕೈಪಿಡಿಯನ್ನು ಕೂಡ ನಾವು ಹೊರಗಡೆ ತಂದಿದ್ದೇವೆ. ಸೊ ರೈತರು ಯಾರ್ಯಾರು ಸಾವಯವ ಕೃಷಿಯನ್ನು ಮಾಡ್ತಿರ್ತಾರೆ ಅಂಥವರಿಗೆ ಈ ಭತ್ತ ಇರ್ಬೋದು ತೊಗರಿ ಇರ್ಬೋದು ಜೋಳ ಇರ್ಬೋದು ಕಡಲೆ ಇರ್ಬೋದು ಮತ್ತು ನವಣೆ ಇರ್ಬೋದು ಇಂಥ ಹಲವಾರು ಬೆಳೆಗಳಲ್ಲಿ ಸಾವಯವ ಕೃಷಿಯ ಪದ್ಧತಿಗಳನ್ನು ಅಂದರೆ ತಂತ್ರಜ್ಞಾನವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಸತ್ಯನಾರಾಯಣರು ಸರ್ ಹಿಂದಿನ ಒಂದು ಸಾವಯವ ಕೃಷಿಯ ಸಂಶೋಧನಾ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣರವರು ಸರ್ ಒಂದು ಉತ್ತಮವಾಗಿರ್ತಕ್ಕಂಥ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯನ್ನು RKV ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿನಲ್ಲಿ ಸುಮಾರು ದುಡ್ಡನ್ನು ತರುವುದರ ಮುಖಾಂತರ ಅತ್ಯುತ್ತಮವಾಗಿರ್ತಕ್ಕಂಥ ಹೆಚ್ಚಿನ ಸೌಲಭ್ಯವುಳ್ಳವಂಥ ಒಂದು ಕಟ್ಟಡವನ್ನು ಕೂಡ ಕಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಲ್ಯಾಬಿನ ಒಂದು ವ್ಯವಸ್ಥೆಯು ಕೂಡ ರೈತರು ಅದನ್ನು ಭೇಟಿ ನೀಡಿ ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಂಡಿದ್ದೆ ಅದರಲ್ಲಿ ಇವತ್ತಿನ ದಿವಸ ನಾವು ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ಸರ್. ಹೇಗೆ ರೈತರು ಇದೆಲ್ಲ ನಿಮ್ಮ ಉತ್ಪನ್ನಗಳ ಒಂದು ರೇಟ್ ಅದು ಹೇಗಿದೆ, ಹೇಗೆ ಮಾರಾಟ ಮಾಡ್ತಾ ಇದೆ ರೈತರಿಗೆ, ಯಾವ ರೀತಿ ಚಾರ್ಜ್ ಫಿಕ್ಸ್ ಮಾಡ್ಕೊಂಡಿದೆ ಸರ್? ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ವಸ್ತು ಹೆಚ್ಚು ಮಾರಾಟ ಆಗಬೇಕು ಅಂತಂದ್ರೆ ರೈತರಿಗೆ ಎಟಕುವ ರೀತಿಯಲ್ಲಿ ಅಂದ್ರೆ ಕಡಿಮೆ ಒಂದು ದುಡ್ಡಿನಲ್ಲಿ ಇತ್ತು ಅಂದ್ರೆ ರೈತರು ತೆಗೆದುಕೊಂಡು ಹೋಗ್ತಾರೆ. ಈಗ ಉದಾಹರಣೆ ಹೇಳಬೇಕಂದ್ರೆ ನಾವು ಜೈವಿಕ ಗೊಬ್ಬರಗಳಲ್ಲಿ ಅಜಿಟೋಬ್ಯಾಕ್ಟರ್ ಅಂತಕ್ಕಂಥದ್ದು 80 ರೂಪಾಯಿ ಕೆಜಿ ಮತ್ತು ಕಾಂಪೋಸ್ಟ್ ಕಲ್ಚರ್ ಅಂತಕ್ಕಂಥದ್ದು 80 ರೂಪಾಯಿಗೆ 1 ಕೆಜಿ ಮತ್ತು ರೈಜೋಬಿಯಂ ಅಂತಕ್ಕಂಥದ್ದು 80 ರೂಪಾಯಿಗೆ 1 ಕೆಜಿಯನ್ನು ನಾವು ಮಾರಾಟ ಮಾಡ್ತೇವೆ. ಈಗ ಜೈವಿಕ ಶಿಲೀಂಧ್ರ ನಾಶಕಗಳಲ್ಲಿ ಟ್ರೈಕೋಡರ್ಮಾವನ್ನು 150 ರೂಪಾಯಿಗೆ 1 ಕೆಜಿ ಮತ್ತು ಸುಡಮೊನಸ್ ಅಂತಕ್ಕಂಥದ್ದನ್ನು 150 ರೂಪಾಯಿ ಕೆಜಿಗೂ ಕೂಡ ನಾವು ಮಾರಾಟ ಮಾಡ್ತಿದ್ವಿ. ಅದಷ್ಟೇ ಅಲ್ಲದೆ ಈಗ ಜೀವಾಮೃತವನ್ನು ನಾವು ರೈತರಿಗೆ ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲೆಲ್ಲೇ ನಾವು ನಮ್ಮಲ್ಲಿಟ್ಟಿರ್ತಕ್ಕಂಥ ಮಾದರಿಗಳಿದ್ದೇವೆ. ಜೀವಾಮೃತ, ಘನ ಜೀವಾಮೃತ, ಆಮೇಲೆ ಎರೆಜಲ, ಆಮೇಲೆ ಗೋಕೃಪಾಮೃತ, ವೇಸ್ಟ್ ಡಿಕಾಂಪೋಸರ್, ಇವುಗಳನ್ನು ಕೂಡ ನಾವು ಅದನ್ನು ದುಡ್ಡಿಗೆ ಮಾರೋದಿಲ್ಲ, ಬಟ್ ಅದನ್ನು ಯಾವ ರೀತಿಯಾಗಿ ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಜೂನಿ ಇದೆ ಮತ್ತು ಪಿಳ್ಳೆಪಿಸ್ರೆ ಇದೆ, ಆಮೇಲೆ ಸೆಣಬು ಇದೆ. ಇವುಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ದರದಲ್ಲಿಯೂ ಕೂಡ ನಾವು 75 ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತೇವೆ. ರೈತರು ಅಂಥದನ್ನು ಸದುಪಯೋಗ ಮಾಡಿಕೊಂಡು ಭೂಮಿಯ ರೈತರ ಕಣ್ಣು ಯಾವುದು ಅಂತಂದರೆ ಮಣ್ಣು ಅಂತ ಕರಿತೀವಿ. ಆ ಮಣ್ಣನ್ನು ಫಲವತ್ತತೆಯನ್ನು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಇಂತಹ ಹಸಿರೆಲೆ ಗೊಬ್ಬರಗಳು, ಜೈವಿಕ ಗೊಬ್ಬರಗಳನ್ನು ಕಾಲಕಾಲಕ್ಕೆ ಜೀವಾಮೃತ ಮತ್ತು ಪಂಚಗವ್ಯ, ಆನಂತರ ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ನೀಮಾಸ್ತ್ರ, ಪಂಚಪತ್ತ, ದಶಪರ್ಣಿ ಇಂಥವುಗಳನ್ನು ಬಳಸ್ಕೊಂಡಾಗ ಮಾತ್ರ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥದ್ದನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ರೈತರಿಗೆ 1 ಕ್ವಿಂಟಲು 2 ಕ್ವಿಂಟಲು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಾಗ ಮುಂಚಿತವಾಗಿ ನಿಮಗೆ ತಿಳಿಸಬೇಕಾ ಅಥವಾ ನಿಮ್ಮಲ್ಲಿ ಲಭ್ಯತೆ ಇರುತ್ತಾ ಹೇಗೆ? ಸರ್, ರೈತರು ಎಷ್ಟೇ ಬೇಕೆಂದರೂ ನಮಗಾಗಲೇ ಅದನ್ನು ಉತ್ಪಾದನೆಯನ್ನು ಮಾಡಿ ನಮ್ಮ ಲ್ಯಾಬ್ನಲ್ಲಿ ಇಟ್ಟಿದ್ದೀವಿ. ರೈತರು ಅವರು ನಾಳೆ ಬರ್ತಾರಂದರೆ ಇವತ್ತಿನಂಗೆ ಅವ್ರು ಬಂದು ಎಷ್ಟು ಕ್ವಿಂಟಲ್ ಬೇಕು, ಎಷ್ಟು ಟನ್ ಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಬಟ್ ಟನ್ ಗಂಟಲೆ ಬೇಕಿತ್ತಂದರೆ ಒಂದು ವಾರ ಮೊದಲೇ ನಮಗೆ ತಿಳಿಸಿದರೆ ಸಾಕು, ಅವರಿಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯವನ್ನು ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಅಕಸ್ಮಾತ್ ಕಲಬುರಗಿ, ಬೀದರು, ಬೇರೆ ಬೇರೆ ಕಡೆಯಿಂದೆಲ್ಲ ಕೇಳ್ತಿರ್ತಾರೆ, ಮಂಗಳೂರು, ಆಮೇಲೆ ಭಟ್ಕಳದಿಂದ ಕೂಡ ಕೇಳ್ತಿರ್ತಾರೆ. ಅವರು ನಮಗೆ ಫೋನ್ ಪೇ ಮಾಡಿದರೆ ಸಾಕು, ಅವರಿಗೆ ಬೇಕಾಗಿರ್ತಕ್ಕಂಥ ಕ್ವಾಂಟಿಟಿಯನ್ನು ನಾವು ಬಸ್ಸಿನ ಮುಖಾಂತರನೂ ಕೂಡ ಕಳಿಸುವ ಒಂದು ವ್ಯವಸ್ಥೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಸರ್. ಹೇಗೆ ಇದನ್ನೆಲ್ಲ ತಯಾರು ಮಾಡ್ಕೊಳ್ತಕ್ಕಂಥ ತರಬೇತಿಯನ್ನು ಕೊಡ್ತಾ ಇದ್ದೀರಾ ರೈತರಿಗೆ? ಅವರೇ ರೈತರು ತಮ್ಮ ಫಾರ್ಮಲ್ಲೇ ಇವೆಲ್ಲ ಜೈವಿಕ ಗೊಬ್ಬರಗಳನ್ನು, ಎರೆಹುಳು ಗೊಬ್ಬರ ಇರ್ಬೋದು, ಕೆಲವೊಂದು ಜೈವಿಕ ದ್ರವ ಪದಾರ್ಥ ಗೊಬ್ಬರಗಳನ್ನು ತಯಾರು ಮಾಡ್ಕೊಳ್ಳಿಕ್ಕೆ ತರಬೇತಿಗಳು ನಿಮ್ಮಲ್ಲಿ? ಸರ್, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಉತ್ತಮವಾಗಿರ್ತಕ್ಕಂಥ 100 ಜನ ಕೂರ್ತಕ್ಕಂಥ ಒಂದು ತರಬೇತಿ ಹಾಲ್ ಇದೆ. ಆ ತರಬೇತಿಯಲ್ಲೂ ಕೂಡ ತಾವು ಕೇಳಿದ ಹಾಗೆ ಪ್ರತಿಯೊಬ್ಬ ರೈತರಿಗೂ ಯಾರು ಆಸಕ್ತಿ ಇರುತ್ತೆ ಅಂಥ ರೈತರಿಗೆ ವೈಯಕ್ತಿಕವಾಗಿ ತರಬೇತಿ ಕೊಡ್ತೀವಿ. ಮತ್ತು ನಾವು ವರ್ಷದಲ್ಲಿ ಒಂದು 5-10 ಬಾರಿನಾದರೂ ರೈತರಿಗೆ ಈ ಜೈವಿಕ ಗೊಬ್ಬರಗಳನ್ನು ತಯಾರು ಮಾಡ್ತಕ್ಕಂಥ ವಿಧಾನಗಳನ್ನು ಮತ್ತು ಎರೆಹುಳು ಗೊಬ್ಬರ ತಯಾರು ಮಾಡ್ತಕ್ಕಂಥ ಪದ್ಧತಿಯನ್ನು, ಅದರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರವನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಆಮೇಲೆ ಕಾಂಪೋಸ್ಟ್ ಕಲ್ಚರನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಪಂಚಗವ್ಯನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಬೀಜಾಮೃತವನ್ನು ಯಾವ್ದಾದ್ರು ಘನ ಜೀವಾಮೃತವನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಬೇಕು, ಅವುಗಳನ್ನು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂಥೇಳಿ ಪ್ರತಿಯೊಬ್ಬ ರೈತರಿಗೂ ಈಗಾಗಲೇ ನಿನ್ನೆ ತಾನೇ ಒಂದು ತರಬೇತಿಯನ್ನು ನಾವು ಮುಗಿಸಿದ್ದೀವಿ. ಸೊ ಅದರಲ್ಲಿ ಅದರ ಹಿಂದಿನ ಒಂದು 5 ದಿವಸದ ಹಿಂದಿನ ನಾವು 5 ದಿವಸದ ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಕುರಿತು ಸುಮಾರು 1 75 ಜನ ರೈತರಿಗೆ ನಾವು ತರಬೇತಿಯನ್ನು ಕೊಡ್ತಿದ್ದೀವಿ. ಹೀಗೆ ಅನೇಕ ತರಬೇತಿಯನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೆ ಮತ್ತು ವಿವಿಧ ಇಲಾಖೆಗಳ ಜೊತೆಗೆ ನಾವು ಈ ತರಬೇತಿಯನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಈಗ ತಾನೇ ನಮ್ಮ ಶರಣಪ್ಪ ಅಂತೇಳಿ ಒಬ್ಬರು ಲಿಂಗಸೂರಿನವರು ಅಂದರೆ ಸಂತೆಕಲ್ಲೂರಿನ ರೈತರು ಬಂದಿದ್ದರು. ಸೊ ಅವರು ಕೂಡ ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ರೈತರು ತರಬೇತಿಯನ್ನು ತೆಗೆದುಕೊಂಡು ತಮ್ಮ ತಮ್ಮ ಕ್ಷೇತ್ರದಲ್ಲೇ ಜಗದೀಶ್ ಅಂತಕ್ಕಂಥ ರೈತರಿದ್ದಾರೆ, ಮತ್ತು ನಮ್ಮ ರೇವಣ ಸಿದ್ದಪ್ಪ ಅಂತ ಇದ್ದಾರೆ, ಅದರ ಜೊತೆಗೆ ಇವ ಶರಣಪ್ಪ ಅಂತ ಇದ್ದಾರೆ. ಹೀಗೆ ಅನೇಕ ಹಲವಾರು ರೈತರು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಅದಷ್ಟೇ ಅಲ್ಲದೆ ಕಲಬುರಗಿ, ಕಲಬುರಗಿ ಬೀದರ್ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ರೈತರು ಈ ತರಬೇತಿಯನ್ನು ತೆಗೆದುಕೊಂಡು ಈಗಾಗಲೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಇದನ್ನು ಮಾಡಿಕೊಂಡು ಅದನ್ನು ಈಗಾಗಲೇ ಅದರ ಫಲಾನುಭವಿಯನ್ನು ಪಡೆದುಕೊಂಡಿದ್ದಾರೆ, ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಹೆಚ್ಚು ಹೆಚ್ಚು ರೈತರು ಸಾವಯವ ಕೃಷಿಗೆ ಮಾರು ಹೋಗ್ತಾ ಇದ್ದಾರೆ. ಅದರೊಂದಿಗೆ ಈಗ ಸಾವಯವ ಕೃಷಿನಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸಿರಿಧಾನ್ಯಗಳಿರ್ಬೋದು, ತೋಟಗಾರಿಕೆ ಬೆಳೆಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಅವುಗಳನ್ನು ಕೂಡ ತರಬೇತಿಯನ್ನು ಯಾವ ಸಾವಯವ ಕೃಷಿಗೆ ಸೂಕ್ತವಾಗಿರ್ತಕ್ಕಂಥದ್ದು ಅದನ್ನು ಕೂಡ ಮಾಡಿದ್ವಿ. ಅಷ್ಟೇ ಅಲ್ಲದೆ ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಗಿರ್ ಆಕಳಕ್ಕಂಥ ಅಂತಕ್ಕಂಥದ್ದನ್ನು ಆಕಳವನ್ನು ತೆಗೆದುಕೊಂಡು ಬಂದು ಅದರಿಂದ ಬರ್ತಕ್ಕಂಥ ಹಾಲನ್ನು ಸುಮಾರು ನಾವು 60 ರೂಪಾಯಿಗೆ 1 ಲೀಟರ್ ನಂಗೆ ಮಾರ್ತಾ ಇದ್ದೇವೆ, ಮತ್ತು ಅದರಿಂದ ತೆಗೆದ ತುಪ್ಪವನ್ನು 1800 ರೂಪಾಯಿ 1 ಕೆಜಿಯನ್ನು ಈ ರೀತಿಯಾಗಿ ಮಾರ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ಬಿ ಎಸ್ ಸಿ ಗ್ರಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ELP ಕೋರ್ಸ್ ಅಂತ ಎಕ್ಸ್ಪೀರಿಯನ್ಸ್ ಅಂಥೇಳಿ ಒಂದು ಕೋರ್ಸನ್ನು ಕೂಡ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರೋಗ್ರಾಮ್ ಅಂತೇಳಿ ಕೂಡ ನಾವು ಬಿ ಎಸ್ ಸಿ ಗ್ರಿ ಅಂತಿಮ ವಿದ್ಯಾರ್ಥಿಗಳಿಗೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಸೊ ಅದನ್ನು ಕಲ್ತ್ಕೊಂಡು ಎಂಟರ್ಪ್ರಿನರ್ಶಿಪ್ ತಮ್ಮ ಸ್ವಂತ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಳ್ಳಿಕ್ಕೆ ಬಿ ಎಸ್ ಸಿ ಗ್ರಿ ಮುಗಿಸ್ಕೊಂಡ ಕೂಡಲೇ ತಮ್ಮ ಸ್ವಂತ ಕಾಲದಲ್ಲಿ ನಿಂತ್ಕೊಂಡು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳಲು ಕೂಡ ಅಂಥ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಾವು ಡಾಕ್ಟರ್ ಕಾಂಬಳಿಯವರು ಅಂತೇಳಿ ನಮ್ಮ ವಿಜ್ಞಾನಿಗಳಿದ್ದಾರೆ, ವೆಂಕಣ್ಣ ಅಂತ ಇದ್ದಾರೆ, ಮತ್ತು ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಸಿಬ್ಬಂದಿ ವರ್ಗದನ್ನು ಆಂಜನೇಯ ಅಭಿಲಾಷ್ ಹೀಗೆ ಅನೇಕ ಸಿಬ್ಬಂದಿಯನ್ನು ಕೂಡ ನಾವು ಹೊಂದಿದ್ದೇವೆ. ಅವರ ಒಂದು ಸಹಯೋಗದೊಂದಿಗೆ ಅವರ ಒಂದು ಸಹಾಯದಿಂದ ನಾವು ಇಂತಹ ಎಲ್ಲ ಸಾವಯವ ಗೊಬ್ಬರಗಳನ್ನು, ಜೀವಾಮೃತ ಗೊಬ್ಬರಗಳನ್ನು, ಜೈವಿಕ ಗೊಬ್ಬರಗಳನ್ನು ಇದನ್ನೆಲ್ಲ ಉತ್ಪಾದನೆ ಮಾಡ್ತಾ ಇದ್ದೇವೆ ಸರ್. ರೈತ ಬಾಂಧವರ ಇದುವರೆಗೆ ಕೃಷಿಯಲ್ಲಿ ಜೈವಿಕ ಪರಿಕರಗಳ ಬಳಕೆ ಈ ವಿಷಯ ಕುರಿತು ಡಾಕ್ಟರ್ ಬಸವಣ್ಣಪ್ಪ MA ಅವರಿಂದ ಮಾಹಿತಿಯನ್ನು ಪಡೆದರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 37 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 26-28 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 71-74% ಮತ್ತು ಕನಿಷ್ಠ ಆರ್ದ್ರತೆ 31-32% ಇರುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದ್ದು, ಗಾಳಿಯ ವೇಗ ಸರಾಸರಿ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬಿಸಿಲಿನಲ್ಲಿ ಹೋಗುವಾಗ ರೈತ ಬಾಂಧವರು ಹಾಗೂ ಸಾರ್ವಜನಿಕರು ರಕ್ಷಣೆಗಾಗಿ ಕನ್ನಡಕಗಳು, ಛತ್ರಿ, ಟೋಪಿ, ಬೂಟುಗಳು ಮತ್ತು ಚಪ್ಪಲಿಗಳನ್ನು ಬಳಸಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ವಿಶೇಷವಾಗಿ ಗರಿಷ್ಠ ತಾಪಮಾನದ ಅವಧಿಯಲ್ಲಿ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸುವುದು ಉತ್ತಮ. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತವಾದಂತಹ ಸಮಯ ಇದಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆ ಆಗದಂತೆ ನೋಡಿಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ ಶೇಕಡ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಬಹುದು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕಾಗ್ತದೆ. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊದಲ್ಲಿ ಎಲೆ ಮೊಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಯೂನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯುಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಲೀಟರ್ ದ್ರಾವಣ ಬಳಸಬೇಕಾಗ್ತದೆ. ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಯಲು 20 PPM ಅಂತಂದರೆ 2 ಗ್ರಾಂ ನ್ಯಾಪಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಉಣಿಸಬೇಕು. ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. ಬೇಸಿಗೆ ಸಮಯಗಳಲ್ಲಿ ಶುದ್ಧವಾದಂತಹ ನೀರು ಸದಾ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಡಿಸುವ ನಿರ್ವಹಣಾ ಕ್ರಮಗಳನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಸ್ಥಳೀಯ ದೈನಂದಿನ ವಾತಾವರಣವು ಎಮ್ಮೆಗಳ ನಿರ್ವಹಣೆಗೆ ಉತ್ತಮವಾಗಿದ್ದು ಈ ಸಮಯದಲ್ಲಿ ಬೆದೆಗೆ ಬಂದ ಎಮ್ಮೆಗಳ ಸರಿಯಾದ ಬೆದೆಯ ಅವಧಿಯನ್ನು ಗುರುತಿಸಿ ಗರ್ಭಧಾರಣೆ ಮಾಡಿಸಿದಲ್ಲಿ ಗರ್ಭಧರಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರ ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರೆ. ಇದಾಗಿತ್ತು ರೈತ ಬಾಂಧವರ ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ 7:26. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಶ್ರೋತೃ ಬಂಧುಗಳಿಗೆ ಕೇಳೋಣ ಭಜನಾ ಪದಗಳನ್ನು. ದೇವದುರ್ಗ ತಾಲೂಕಿನ ಅಡಕಲಗೂಡು ಗ್ರಾಮದ ಸಿದ್ದಪ್ಪ ಮತ್ತು ಹನುಮಂತಪ್ಪ ಸಾಹುಕಾರ್ ಅವರಿಂದ. ಆದಾರಿಂದ ಕಾಗಿತ್ತು ನರಜನ್ಮ ನರಜನ್ಮ ಮುಂದೆ ಕೋರ್ವನ ಗುರು ಪಾರ ಬ್ರಹ್ಮ ಬ್ರಹ್ಮ ಶಿಖರ ಪಂಚಮಿ ನವದಾರ ನವದಾರ ಅಲ್ಲಿ ಇರವನು ಶಂಭೋ ಶಂಕರ ಶಿವಪುರ ಎಂಬದ ಶಿವಪುರ